ಸಮಾವೇಶದಲ್ಲಿ 10 ಲಕ್ಷ ಉದ್ಯೋಗ ಸೃಷ್ಟಿಸುವ ಗುರಿ, ಸಚಿವ ಮುರುಗೇಶ್ ನಿರಾಣಿ. ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆಗೆ ಆದ್ಯತೆ, ಬರುವ ದಿನಗಳಲ್ಲಿ ವಿದ್ಯುತ್ ದರ ತಗ್ಗುವ ನಿರೀಕ್ಷೆ, ಕೇಂದ್ರ ಸಚಿವ ಭಗವಂತ ಖೂಬ. ಮತ್ತು ಆಜಾದಿ ಕಾ ಅಮೃತ ಮಹೋತ್ಸವ, ಪ್ರಾದೇಶಿಕ ಜನಸಂಪರ್ಕ ಕಾರ್ಯಾಲಯದಿಂದ ವಿಶೇಷ ಛಾಯಾಚಿತ್ರ ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಮಡಿಕೇರಿ ತಾಲೂಕು ಚೆಂಬು ಗ್ರಾಮದ ಸಹನಾ ಕಾಂತಬೈಲು ಅವರೊಡನೆ ಸಂದರ್ಶನ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ರೈತ ಬಂಧವರೇ, ಶ್ರೋತೃಗಳೇ, ಇವತ್ತು ನಮ್ಮ ಜೊತೆಲಿದ್ದಾರೆ ಮಡಿಕೇರಿ ತಾಲೂಕು ಚೆಂಬು ಗ್ರಾಮದ ಕವಯತ್ರಿಯಾಗಿಯೇ ಪರಿಚಿತವಾಗಿರುವ ಸಹನಾ ಕಾಂತಬೈಲು ಅವರನ್ನ ಪರಿಚಯ ಮಾಡಿಕೊಳ್ಳೋಣ. ಮಾತಾಡಿಸ್ತಾ ಅವರ ಕೃಷಿ ಅನುಭವಗಳನ್ನ ಪಡ್ಕೊಳ್ಳೋಣ. ನಮಸ್ಕಾರ ಸಹನಾ ಅವರೇ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ, ನಾನು ಸಹನಾ ಕಾಂತಬೈಲು, ಮಡಿಕೇರಿ ತಾಲೂಕಿನ ಚೆಂಬು ಗ್ರಾಮದಲ್ಲಿ ವಾಸವಾಗಿದ್ದೇನೆ. ನಾನು ಕೃಷಿಕ ಮಹಿಳೆ. ನಿಮ್ಮ ತವರು ಮನೆಯಲ್ಲಿ? ನನ್ನ ತವರು ಮನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೆದಿಲ ಎಂಬ ಒಂದು ಗ್ರಾಮದಲ್ಲಿ. ತಂದೆ ತಾಯಿಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ನನ್ನ ತಂದೆ ಹೆಸರು ಭೀಮ ಭಟ್, ತಾಯಿ ಸುಲೋಚನಾ. ತಲೆಮಾರಿನಿಂದ ನಮ್ಮದು ಕೃಷಿ ಕುಟುಂಬವೇ. ತಂದೆ ಅಡಿಕೆ ಹೆಕ್ಕುವುದು, ಅಡಿಕೆ ಸುಲಿಯುವುದು, ತೆಂಗಿನಕಾಯಿ ಹೆಕ್ಕುವುದು, ಹೀಗೆ ಬೆಳಗಿನಿಂದ ರಾತ್ರಿ ಮಲಗುವ ತನಕ ಏನಾದರೂ ಒಂದು ಕೆಲಸ ಮಾಡುತ್ತಲೇ ಇರುತ್ತಾರೆ. ಎಂದಿಗೂ ಕೃಷಿಯಲ್ಲೇ ತೊಡಗಿಕೊಂಡಿದ್ದಾರೆ. ಹೌದು, ನನ್ನ ತಾಯಿ ಅಡಿಗೆ ಮಾಡಿ ಆಮೇಲೆ ತೋಟಕ್ಕೆ ಹೋಗ್ತಾರೆ. ಇಡೀ ತೋಟ ಬರಿಗಾಲಲ್ಲಿ ನಡೆದು ನನ್ನ ತಂದೆ ಜಾಸ್ತಿ ಕೆಲಸ ಮಾಡೋದೋ ತಾಯಿ ಜಾಸ್ತಿ ಕೆಲಸ ಮಾಡೋದೋ ಅಂತ ನಂಗೆ ಗೊತ್ತಾಗುದಿಲ್ಲ. ಇಬ್ರು ಸಮಸಮವಾಗಿ ಕೆಲಸ ಮಾಡ್ತಾರೆ. ಸರಿ, ಅವರ ಇಬ್ಬರ ವಯಸ್ಸು? ತಂದೆಗೆ ಈಗ 82 ವರ್ಷ, ತಾಯಿ ತಂದೆಯಿಂದ 13 ವರ್ಷ ಚಿಕ್ಕವರು. ಅಂದ್ರೆ ನೀವು ತವರು ಮನೆಯಲ್ಲಿ ಕೂಡ ಕೃಷಿ ಅನುಭವಗಳನ್ನ ಪಡ್ಕೊಂಡಿದ್ದೀರಾ, ಹಾಗಾಗಿ ನಿಮ್ಗೆ ಮದ್ವೆ ಆಗಿ ಬಂದ ನಂತರ ಕೂಡ ಕೃಷಿಯಲ್ಲಿ ಹೊಸದಾಗಿ ತಿಳ್ಕೊಳ್ಳುವಂತದ್ದು ಏನಿಲ್ಲ ಅಂತ ಅನ್ಸುತ್ತೆ. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಹೇಗಾಯ್ತು, ಎಲ್ಲಿ ಆಯ್ತು, ಸ್ವಲ್ಪ ತಿಳಿಸ್ಕೊಡ್ತೀರಾ? ನಾನು ಕೃಷಿಕ ಮಹಿಳೆ ಆಗ್ಬೇಕು ಅಂತ ಕನಸಲ್ಲೂ ಎಣಿಸಿರ್ಲಿಲ್ಲ. ಚಿಕ್ಕದಿಂದಿರುವಾಗಿಂದ ನನಗೆ ಕಾಲೇಜಿಗೆ ಹೋಗುವಲ್ಲಿವರೆಗೂ ಡಾಕ್ಟರ್ ಆಗ್ಬೇಕು ಅಂತಲೇ ಒಂದು ಆಸೆ ಇತ್ತು. ನಾನು ಪ್ರತಿ ಕ್ಲಾಸಲ್ಲೂ ನಾನೇ ಫಸ್ಟ್ ಬರ್ತಿದ್ದದ್ದು. SLC ಶಾಲೆಗೆ ಫಸ್ಟ್ ಮಾಣಿ ಶಾಲೆ ಅದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರೋದು. ಬಹುಶಃ ತಾಲೂಕಿಗೂ SLC ನಾನೇ ಫಸ್ಟ್ ಅಂತ ಅನ್ಸುತ್ತೆ ನಂಗೆ. ಹಾಗೆ ನನ್ನ ತಂದೆ ತಾಯಿಗೂ ಮಗಳನ್ನ ಡಾಕ್ಟರ್ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ನನ್ನ ಜೊತೆ ಕಲಿತವರೆಲ್ಲ ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಎಲ್ಲ ಒಂದೊಂದು ಕೆಲಸದಲ್ಲಿ ಎಲ್ಲಾ ಕಡೆ ಹರಡಿಬಿಟ್ಟಿದ್ದಾರೆ, ದೇಶ ವಿದೇಶಗಳಲ್ಲಿ. ನಾನ್ ಮಾತ್ರ ನೋಡಿ ಕೃಷಿ ಕೆಲಸದಲ್ಲಿ ಇರೋದು. ನಾನು ಕೃಷಿ ಕೆಲಸಕ್ಕೆ ಬಂದದ್ದು ಆಕಸ್ಮಿಕವಾಗಿ. ನಾನು PUC ಡಾಕ್ಟರ್ ಆಗ್ಬೇಕು ಅಂತ ಸೈನ್ಸ್ ತಗೊಂಡದ್ದು. ನನ್ನ ಅದೃಷ್ಟವೋ ದುರದೃಷ್ಟವೋ ಏನು ಅಂತ ಗೊತ್ತಿಲ್ಲ ನಂಗೆ. PUC ಪರೀಕ್ಷೆ ಆಯ್ತು, ರಜೆಯಲ್ಲಿ ಮನೆಗೆ ಬಂದೆ. ರೆಡಿ ಇದ್ದ ನನ್ನ ಸೋದರತ್ತೆ ಮಗ. ನನ್ನ ಸೋದರತ್ತೆಗೆ ಮಾವನಿಗೆ ಎಲ್ಲರಿಗೆ ತುಂಬಾ ನನ್ನನ್ನು ತಕೊಂಡು ಹೋಗ್ಬೇಕು ಅಂತ ಆಸೆ ಇತ್ತು. ತಂದೆಗೆ ಅಕ್ಕನ ಮಾತನ್ನು ಮೀರ್ಲಿಕ್ಕೆ ಆಗ್ಲಿಲ್ಲ. ಪಿ ಯು ಸಿ ಪರೀಕ್ಷೆ ಮುಗಿಯಿತು, ನನ್ನನ್ನು ಸೋದರತ್ತೆ ಮಗನೊಟ್ಟಿಗೆ ಮದುವೆ ಮಾಡಿ ಕೊಟ್ರು. ಅನಿವಾರ್ಯವಾಗಿ ಕೃಷಿ ನಂದು ಜೀವನ ಆಯ್ತು. ನನಗೆ ಇಷ್ಟ ಉಂಟೋ ಇಲ್ವೋ ನನಗೆ ಈಗ್ಲೂ ಕೂಡ ಗೊತ್ತಾಗುದಿಲ್ಲ. ಕೃಷಿಯಲ್ಲಿ ನಾನು ಮುಳುಗಬೇಕಾಯ್ತು. ಇಷ್ಟದಿಂದಲೇ ನೀವು ಮಾಡ್ತೀರಿ ಅಂತ ತಿಳ್ಕೊಳ್ಳುವ. ಹೌದು, ಹಾಗೆಯೇ ಡಾಕ್ಟರ್ ಆಗ್ಲಿಲ್ಲ ಇಂಜಿನಿಯರ್ ಆಗಿಲ್ಲ ಅಂತ ಹೇಳುವ ಬೇಸರ ಬೇಡ. ಇದರಲ್ಲೂ ನಾವು ಇಂಜಿನಿಯರ್ ಅಂದ್ರೆ ಒಂದು ಹೊಸದನ್ನ ಹುಡುಕಿಕೊಳ್ಳೋದು, ಅಥವಾ ಡಾಕ್ಟರ್ ಅಂದ್ರೆ ಯಾವ್ದಕ್ಕೂ ಒಂದಕ್ಕೆ ಔಷಧಿ ಕೊಡುವಂತದ್ದಿರಬಹುದು. ಅದು ನಾವು ಕೃಷಿಯಲ್ಲೂ ತೊಡಗಿಸಿಕೊಂಡು ಮುಂದಕ್ಕೆ ಬರುವಂತಹ ಅವಕಾಶ ಸಿಕ್ಕಿದೆ ಅಂತ ತಿಳ್ಕೊಳ್ಳುವ. ತವರು ಮನೆಯಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳೀತಾ ಇದ್ರಿ ನೀವು? ತವರು ಮನೆಯಲ್ಲಿ ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು, ಕೋಕೋ ಇಷ್ಟು ಬೆಳೆ ಬೆಳೀತಿದ್ರು ದಕ್ಷಿಣ ಕನ್ನಡದ್ದು. ಭತ್ತ ಮೊದಲಿತ್ತು ನಾನು ಚಿಕ್ಕವಳಿರುವಾಗ, ಆಮೇಲೆ ಈಗ ಎಲ್ಲರೂ ಮಾಡುವಂತೆ ಅಡಿಕೆ ಕೃಷಿಗೆ ಪರಿವರ್ತನೆ ಆಯ್ತು. ಸರಿ, ಅದು ತವರು ಮನೆಯಲ್ಲಿ ಹಾಗೆಲ್ಲ ಕೃಷಿ ಮಾಡ್ತಾ ಇದ್ರಿ, ಅಲ್ಲಿಂದ ವ್ಯತ್ಯಾಸ ಇದೆಯಾ? ಇಲ್ಲಿ ಗಂಡನ ಮನೆಯಲ್ಲಿ ಬಂದಾಗ ಅದೇ ತರಹದ ಕೃಷಿಯ ಅಥವಾ ಬೇರೆ ನಮನೆಯ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಾ? ನನಗೆ ತವರು ಮನೆ ಮತ್ತು ಗಂಡನ ಮನೆಯ ಕೃಷಿಯಲ್ಲಿ ವ್ಯತ್ಯಾಸ ಕಾಣಲಿಲ್ಲ. ಯಾಕೆಂದ್ರೆ ಕೊಡಗು ಜಿಲ್ಲೆ ನನ್ನದು, ಆದ್ರೆ ಅದು ದಕ್ಷಿಣ ಕನ್ನಡದ ಬಾರ್ಡರ್ ಆಗಿರುವುದರಿಂದ ಎಲ್ಲ ಕೃಷಿ ಒಂದೇ. ಅಲ್ಲೂ ಅಡಿಕೆ, ಇಲ್ಲೂ ಅಡಿಕೆ, ಅಲ್ಲೂ ತೆಂಗು, ಇಲ್ಲೂ ತೆಂಗು. ನನ್ನ ಮನೆಯಲ್ಲಿ ಮಾತ್ರ ರಬ್ಬರ್ ಕೃಷಿ ಒಂದು ಜಾಸ್ತಿ. ಅದು ನಾವು ಈಗ ಮಾಡಿಕೊಂಡದ್ದು. ಜೀವನಕ್ಕೆ ಏನಾದ್ರೂ ಒಂದು ಆಗ್ಬೇಕಲ್ಲ, ನಮಗೆ ಕೃಷಿಯೇ ಬದುಕು, ಅದು ಬಿಟ್ಟು ಬೇರೆ ಏನಿಲ್ಲ. ಹಾಗಾಗಿ ನಾವು ರಬ್ಬರ್ ಮಾಡಿದೆವು. ಬೇರೆ ಎಲ್ಲ ಕೃಷಿ ತಾಯಿ ಮನೆಯಲ್ಲೂ ಮತ್ತು ಇಲ್ಲೂ ಒಂದೇ, ಎಲ್ಲ ಒಂದೇ ತರದ ಕೆಲಸ, ಯಾವುದರಲ್ಲೂ ವ್ಯತ್ಯಾಸ ಇಲ್ಲ. ಎಷ್ಟು ಎಕರೆ ಜಮೀನಿದೆ ಇಲ್ಲಿ ಹೇಳಿಕೊಳ್ಳಿಕ್ಕೆ? 20 ಎಕರೆ ಇದೆ. ಯಾವ ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ಅಡಿಕೆ, ತೆಂಗು, ರಬ್ಬರ್, ಕೋಕೋ, ಬಾಳೆ, ಮಿಶ್ರ ಕೃಷಿ ಮಾಡ್ತಾ? ಹೌದು, ಮಿಶ್ರ ಕೃಷಿ. ಏಕ ಬೆಳೆ ಮಾಡಿದ್ರೆ ನಮ್ಮ ರೈತರು ಜೀವನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕೃಷಿಯಲ್ಲಿ ನಮಗೆ ಹೋದ್ರೆ ಇನ್ನೊಂದು ಕೃಷಿಯಲ್ಲಿ ಸಿಗುತ್ತಲ್ಲ. ಅಡಿಕೆ ತೋಟದ ಒಟ್ಟಿಗೆ ಬಾಳೆ, ಅಡಿಕೆ ತೋಟದ ಬದಿಯಲ್ಲೇ ತೆಂಗು, ಅಲ್ಲೇ ಕೋಕೋ, ಅಲ್ಲೇ ಏಲಕ್ಕಿ ಗಿಡ, ಕಾಫಿ ಗಿಡ ಕೂಡ ಇದೆ. ಅಡಿಕೆ ಮರಕ್ಕೆ ಒಳ್ಳೆ ಮೆಣಸನ್ನು ಕೂಡ ಹಬ್ಸಿದೀರಾ ಅಂತ? ಹಬ್ಸಿದ್ದೇವೆ. ಕಾಫಿ ಗಿಡ ಇದೆ, ನಮಗೆ ಕಾಫಿ ಕುಡಿಯುವಷ್ಟು ಕಾಫಿ ಗಿಡ ಇದೆ. ನಿಮ್ಮ ಬಳಕೆಗೆ ಇದೆ. ಹಣ್ಣಿನ ಗಿಡಗಳು ಇದೆ, ಹಣ್ಣಿನ ಗಿಡಗಳಿದೆ. ಯಾವೆಲ್ಲ ಹಣ್ಣುಗಳಿದೆ? ಬಟರ್ ಫ್ರೂಟ್, ಮಾವು, ಚಿಕ್ಕು, ಪೇರಳೆ, ನಿಂಬೆ, ಸೀತಾಫಲ, ಲಕ್ಷ್ಮಣ ಫಲ, ಹೀಗೆ ಇದೆ. ಎಲ್ಲ ನಿಮ್ಮ ಖರ್ಚಿಗೆ ಅಲ್ಲ, ಮಾರಾಟಕ್ಕೂ ಮಾಡಿಕೊಂಡು? ನಾವು ತಿಂದಾಗಿ ಉಳಿದ್ರೆ ಮಾರಾಟ ಮಾಡ್ತೇವೆ. ಲಕ್ಷ್ಮಣ ಫಲ ಮಾರಾಟ ಮಾಡ್ತೇವೆ. ನಾವು ಯಾರು ತಿಂದ, ನಮಗೆ ಇಷ್ಟ ಇಲ್ಲದು ಹಾಗೆ ಮಾರ್ತೇವೆ. ಇಷ್ಟ ಇರುವ ಹಣ್ಣನ್ನು ಇಟ್ಕೊಳ್ತೇವೆ, ಇಷ್ಟ ಇಲ್ಲದ್ದು ಮಾರ್ತೇವೆ. ಕಶಿಮಾವಿನ ಹಣ್ಣು ತುಂಬಾ ಆಗ್ತದೆ ನಮ್ಮಲ್ಲಿ, ಕುಕ್ಕಿ ಕುಕ್ಕಿ ಆಗ್ತದೆ, ಆದ್ರೆ ಮಾರುದಿಲ್ಲ. ಹೀಗೆ ಬಂಧುಗಳಿಗೆ, ಸ್ನೇಹಿತರಿಗೆಲ್ಲ ಕೊಡ್ತೇವೆ ನಾವು. ಬಟರ್ ಫ್ರೂಟ್ ಹಣ್ಣು ಕೂಡ ತುಂಬಾ ಆಗ್ತದೆ. ಇಷ್ಟರವರೆಗೆ ಮಾರ್ಲಿಕ್ಕೆ ಶುರು ಮಾಡ್ಲಿಲ್ಲ, ಮುಂದೆ ನೋಡ್ಬೇಕು. ಮಕ್ಕಳು? ಮಕ್ಕಳು ಇಬ್ಬರು. ದೊಡ್ಡವ ಅಕ್ಷಯ ಹೆಸರು ಒಂದು, ಅವನು ಇಂಜಿನಿಯರ್ ಮಾಡಿದ್ದಾನೆ, ಜರ್ನಲಿಸಂ ಮುಗಿಸಿದ್ದಾನೆ. ಮುಂದೆ ಯಾವ ಉದ್ಯೋಗ ಮಾಡಬೇಕು ಅಂತ ಅವನು ನಿರ್ಧಾರ ಮಾಡ್ಲಿಲ್ಲ. ಇನ್ನೊಬ್ಬ ಮಗ ಆದರ್ಶ, ಅವನು ಇಂಜಿನಿಯರಿಂಗ್ ಆಗಿ ಈಗ ಕೆಲಸಕ್ಕೆ ಸೇರಿದ್ದಾನೆ. ಅಂದ್ರೆ ಮಗ ಕೂಡ ನಿಮ್ ಜೊತೆ ಕೃಷಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ ಅಂತ ಹೇಳಾಯ್ತು. ದೊಡ್ಡವನು ಕಾಫಿ ಗಿಡ ನೆಟ್ಟಿದ್ದಾನೆ. ಇಷ್ಟರವರೆಗೆ ನನ್ನ ಮನೆಯಲ್ಲಿ ಕಾಫಿ ಇರ್ಲಿಲ್ಲ, ಅವನೊಂದು 200 ಗಿಡ ಕಾಫಿ ನೆಟ್ಟಿದ್ದಾನೆ ಈಗ. ನಿಮ್ಮ ದಿನಚರಿ ಹೇಗೆ ಶುರು ಆಗುತ್ತೆ? ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಕರೆಯುವುದು, ನಂತರ ಕೆಲಸದವರು 8 ಜನ ಇದ್ದಾರೆ, ಅವರಿಗೆ ಬೆಳಿಗ್ಗೆ ಕಾಫಿ ತಿಂಡಿ ಕೊಡ್ಬೇಕು, ಬೆಳಿಗ್ಗೆ ಹೊಟ್ಟೆ ತುಂಬುವಷ್ಟು ಕೊಡ್ಬೇಕು. ಅದೇ ಕೆಲಸ ನನಗೆ 10:30 ಗಂಟೆವರೆಗೆ ಆಗ್ತದೆ. ಮಧ್ಯಾಹ್ನ ಊಟವೂ ಕೊಡ್ಬೇಕು, ಅವ್ರಿಗೆ ಅಡಿಗೆ ಮಾಡಿಕೊಳ್ಬೇಕು, ಅವ್ರಿಗೆ ಅಡಿಗೆ ಮಾಡುದು ಕೆಲಸ. ಮತ್ತೆ ಸಮಯ ಇದ್ರೆ ಅದು ಕೃಷಿಕರ ಕೆಲಸ ಹೀಗೆ ಇದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದು ಒಂದೊಂದು ಋತುವಿಗೆ ಒಂದೊಂದು ಕೆಲಸ ಇರ್ತದೆ. ಕೆಲವು ಸರಿ ಅಡಿಕೆ ನಾವೇ ಅಡಿಕೆ ಸುಲಿಕ್ಕೆ ಆಗುದಿಲ್ಲ, ಒಂದೊಂದ್ಸರಿ ಅಡಿಕೆ ಸುಲಿಯುವುದು ಉಂಟು, ಅಡಿಕೆ ಹೆಕ್ಕುವುದು ಉಂಟು. ಕೊಕ್ಕೋ ಕೊಡುವಾಗ ಅದನ್ನು ಒಡೆದು ಕೊಡ್ಬೇಕು. ಆ ಕೊಕ್ಕೋ ಹೊಡೆಯುವಾಗ ಕೊಕ್ಕೋ ಹೊಡೆದು ಅದನ್ನು ಬೀಜ ಎಷ್ಟು ದಿನ ಇಟ್ಟುಕೊಳ್ಳುತ್ತೀರಿ, ಅಥವಾ ಕೂಡಲೇ ಕೂಡಲೇ ಅದನ್ನ ವ್ಯವಸ್ಥೆ ಮಾಡ್ಬೇಕಾ? ಅದು ಹೇಗೆ, ಎಲ್ಲಿ ಹತ್ತಿರವೇ ಇದೆಯಾ? ಕೊಕ್ಕೋ ಹೇಗೆ ಅಂದ್ರೆ, ಕೊಕ್ಕೋ ಕೊಯ್ದು ತಂದು ಅದನ್ನು ಒಡೆದ ತಕ್ಷಣ ಕೊಡ್ಬೇಕು. ಒಂದು ದಿನವೂ ಇಡಬಾರ್ದು. ಒಂದು ದಿನ ಇಟ್ಟರೆ ಅದಕ್ಕೆ ರೇಟ್ ಕಡಿಮೆ ಆಗ್ತದೆ, ತಕೊಳ್ಳೋದಿಲ್ಲ. ಆ ಕೊಕ್ಕೋ ಹೊಡೆಯುವ ಕೆಲಸ ಪಕ್ಕದಲ್ಲೇ ಇದೆಯಾ ಅಲ್ಲ ಸುಳ್ಯ ಏನಾದ್ರೂ ತಕೊಂಡು ಹೋಗ್ಬೇಕಾ? 8 ಕಿಲೋಮೀಟರ್ ದೂರ ಹೋದ್ರೆ ಕೊಕ್ಕೋ ಮಾರಾಟ ಮಾಡಬಹುದು. ಕೊಕ್ಕೋ ಇಡೀ ಹಣ್ಣನ್ನು ಮಾರಾಟ ಮಾಡುವ ಕ್ರಮ ಇಲ್ಲ, ಬೀಜ ತೆಗೆದು ಬೀಜವನ್ನು ಮಾರಾಟ ಮಾಡೋದು. ಬೀಜವನ್ನು ತಿಂತಾರೆ ಕೂಡ ಅಲ್ಲ ಕೆಲವರು? ತಿಂತಾರಂತೆ, ನಾವು ತಿನ್ನಲ್ಲ. ಸಿಪ್ಪೆಯನ್ನು ಹಸುಗಳಿಗೆ ಹಾಕಬಹುದು. ಎಷ್ಟು ಹಸುಗಳಿವೆ? 4. ಈಗ ನಾವು ಒಂದು ಹಾಲು ಕರಿತೇವೆ, ಇನ್ನೊಂದು ಗಬ್ಬದ್ದು, ಮತ್ತೊಂದು ಕಡಸು. ಯಾವ ತಳಿಯ ಹಸುವನ್ನ ಸಾಕಿದೀರಾ ನೀವು? 2 ಜರ್ಸಿ, 1 HF. ಈಗಿದೊಂದು ಕರು ದೇಸಿ ತಳಿ, ಕಿವಿ ಉದ್ದ, ಗೀರ್, ದಿನಕ್ಕೆ ಎಷ್ಟು ಲೀಟರ್ ಹಾಲು ಕರೀತಿದ್ದೀರಾ? ಹಾಲು ಇಷ್ಟೇ ಲೀಟರ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಹಾಲು ಮಾರಾಟ ಮಾಡುದಿಲ್ಲ. ನಮ್ಮ ಮನೆಯಿಂದ ಹಾಲು ಮಾರಾಟ ಮಾಡಬೇಕಾದ್ರೆ ಸಾಗಾಟದ ಖರ್ಚು ಉಂಟಲ್ವಾ, ಅದು ಅಲ್ಲಿ ಸಿಗುದು ಅಷ್ಟೇ. ನಮಗೆ ಲೀಟರ್ ಕರೀಲಿಕ್ಕೆ ನಾವು ಅದಕ್ಕೆ ತುಂಬಾ ಹಿಂಡಿ ಹಾಕುದಿಲ್ಲ, ಹಸಿ ಹುಲ್ಲು ಹಾಕುದು. ಹಿಂಡಿ ಬೆಳಿಗ್ಗೆ ಒಂದು ಸ್ವಲ್ಪ, ಅಂದ್ರೆ ಬಾಡಿ ಮೇಂಟೈನ್ಗೆ ತಕ್ಕ ಹಾಲಿಗೋಸ್ಕರ ನಾವು ಹಿಂಡಿ ಕೊಡುದಿಲ್ಲ. ಹಾಗಾಗಿ ಸಿಗುವ ಹಾಲನ್ನು ಕರೆದುಕೊಳ್ಳುತ್ತೇವೆ. ಅದು ಒಂದೊಂದು ದಿವಸ 2 ಲೀಟರ್, ಒಂದೊಂದು ದಿವಸ 3 ಲೀಟರ್, ಹೀಗೆ ಇರ್ತದೆ. 4 ಲೀಟರ್ ಮನೆ ಬಳಕೆಗೆ ಮಾತ್ರ. ಮತ್ತೆ ಕರು ಸಣ್ಣದಿದ್ರೆ ಕರುವಿಗೆ ಕುಡಿಲಿಕ್ಕೆ ಕೊಡ್ತೇವೆ, ಕೆಲವೊಮ್ಮೆ ಕರೀಲಿಕ್ಕೆ ಕೂಡ ಹೋಗುದಿಲ್ಲ. ತೊಂದ್ರಾಗಲ್ವಾ? ಜಾಸ್ತಿ ಆಗುದಾದ್ರೆ ಕೊಡುದಿಲ್ಲ, ಅದನ್ನ ನೋಡಿಕೊಳ್ತೇವೆ ಯಾವ ತರ ಅಂತ. ಮತ್ತೆ ಬೆಣ್ಣೆ ತುಪ್ಪ ಅದನ್ನೆಲ್ಲ ಮಾಡ್ತೀರಾ? ಮಾಡ್ತೇವೆ. ಅದು ಕೂಡ ತುಪ್ಪ ಮಾರ್ತೇನೆ, ತಿಂದು ಉಳಿತದಲ್ಲ, ಉಳಿತದನ್ನು ಮಾರ್ತೇನೆ. ಸೆಗಣಿ ಗೊಬ್ಬರ ಅಲ್ಲ ನಿಮ್ಮ ತೋಟಕ್ಕೆ ಬಳಸ್ತೀರಾ? ಅಲ್ಲ ಸಾಕಾಗುವಷ್ಟು ಸಿಗುತ್ತಾ ಅಥವಾ ಹೊರಗಿಂದ ತೆಕ್ಕೊಳ್ಬೇಕಾಗುತ್ತಾ? ಇಲ್ಲ, ಗೊಬ್ಬರ ನಮ್ಮ ಹಟ್ಟಿದ್ದು ನಮ್ಮ ತೋಟಕ್ಕೆ ಸಾಕಾಗ್ತದೆ. ವಿಷಯ ಏನಂದ್ರೆ, ಈಗ ಒಂದು ಸಾರಿ ಹಟ್ಟಿಯಿಂದ ತೆಗಿಬೇಕಾದ್ರೆ 30,000 ರೂಪಾಯಿ ಸಂಬಳ ಹಾಕ್ಲಿಕ್ಕೆ ಬೇಕಾಗ್ತದೆ. ಈಗ ಮೊನ್ನೆ ಹಟ್ಟಿಯಿಂದ ಗೊಬ್ಬರ ತೆಗೆದೆವು, 5 ದಿನ ಬೇಕಾಯ್ತು. 8 ಕೆಲಸದವರು, ಅವರಿಗೆ ಸಂಬಳ, ಗಂಡಸರಿಗೆ 500, ಹೆಂಗಸರಿಗೆ 300 ರೂಪಾಯಿ ಕೊಡಬೇಕು. ಊಟ ಕೊಡಬೇಕು, ತಿಂಡಿ ಕೊಡಬೇಕು, ಸಂಜೆ ಕೊಡಬೇಕು. ಅಷ್ಟಾಗುವಾಗ ನಮಗೆ ಅನಿಸ್ತದೆ ಪೇಟೆಯಿಂದ ರಾಸಾಯನಿಕ ತಂದ್ರೆ ಅದಕ್ಕಿಂತ ಕಡಿಮೆ ಆಗ್ತದೆ. ಆದ್ರೆ ನಾವು ತರಲಿಲ್ಲ, ಇಷ್ಟರವರೆಗೆ ತರಲಿಲ್ಲ. ಹಟ್ಟಿ ಗೊಬ್ಬರ ಒಂದೇ ಹಾಕುದು, ಬೇರೆ ಏನು ಹಾಕುದಿಲ್ಲ. ರಬ್ಬರಿಗೆ ರಾಸಾಯನಿಕ ಹಾಕ್ಬೇಕಂತೆ, ಆದ್ರೆ ನಾವು ಹಾಕ್ಲಿಲ್ಲ. ನಾವು ಸೆಗಣಿ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಆಗಿ ಮಾಡ್ತೀರಾ, ಹಾಗೆ ಉಪಯೋಗಿಸ್ತೀರಾ ತೋಟಕ್ಕೆಲ್ಲ ಹಾಕೋಕೆ? ಎರಡು ಇದೆ. ಗೊಬ್ಬರ ಗ್ಯಾಸ್ ಮಾಡಿದ್ದೇವೆ ಅಡಿಗೆಗೆ, ಅದರ ಸ್ಲರಿಯನ್ನು ಹಾಕ್ತೇವೆ, ಸೊಪ್ಪು ಹಾಕ್ತೇವೆ ಹಟ್ಟಿಗೆ. ಹಾಗಾಗಿ ಹಟ್ಟಿ ಗೊಬ್ಬರ ಕೂಡ ಸಿಗ್ತದೆ. ಬಿಸಿನೀರು ಒಲೆಗೆ ನಾವು ಕಟ್ಟಿಗೆ ಉರಿಸೋದು, ಬೂದಿ ಸಿಗ್ತದೆ, ಬೂದಿ ಹಾಕ್ತೇವೆ. ಅಷ್ಟೇ ಗೊಬ್ಬರ, ಬೇರೆ ಯಾವ ಗೊಬ್ಬರ ತರುವುದಿಲ್ಲ ನಾವು. ಮತ್ತೆ ನಿಮ್ಗೆ ಗೋಬರ್ ಗ್ಯಾಸ್ ಅಂತ ಹೇಳಿದ್ರಿ, ನಿಮ್ಮ ನಿತ್ಯದ ಬಳಕೆಗೆ ಅದೊಂದೇ ಸಾಕು ಅಥವಾ ಸೌದೆ ಒಲೆ ಮತ್ತೆ ಬೇರೆ ಗ್ಯಾಸ್ ನ ಉಪಯೋಗಿಸ್ತಿದ್ದೀರಾ? ನಾನು ದೋಸೆ ಹೊಯ್ಯುವುದು ಗೋಬರ್ ಗ್ಯಾಸ್ ಅಲ್ಲಿ. 8 ಜನ ಕೆಲಸದವರಿಗೆ ಸಾಮಾನ್ಯ ಒಂದು 3 ದೋಸೆ ಹಾಗೆ ನಾನು ಕೊಡ್ತಿದ್ರು. ದಿನದಲ್ಲಿ ಒಂದು 40-50 ದೋಸೆ ಹೊಯ್ತೇನೆ ನಾನು. ಹಾಗಾಗಿ ಗೋಬರ್ ಗ್ಯಾಸ್ ಎಲ್ಲ ಮುಗ್ದು ಬಿಡ್ತದೆ, ಸಾಕಾಗುದಿಲ್ಲ. ಆಗ ಸಿಲಿಂಡರ್ ಗ್ಯಾಸ್ ಇದೆ, ಸೌದೆ ಒಲೆ ಇದೆ. ಕೆಲಸದವರು ಕಡಿಮೆ ಬಂದ ದಿನ ನನಗೆ ಗೋಬರ್ ಗ್ಯಾಸ್ ಎಲ್ಲ ಅಡಿಗೆಗೆ ಸಾಕಾಗ್ತದೆ. ಕೆಲಸದವರು ನಿಮ್ಮಲ್ಲೇ ಉಳ್ಕೊಳ್ಳುವ ಅಷ್ಟೇ, ಹೊರಗಿಂದ ಬರುವ ಕೆಲಸದವರ? ಇಲ್ಲ, ಯಾರು ಉಳ್ಕೊಳ್ಳುವವರಿಲ್ಲ. ಅವರು ಬೆಳಿಗ್ಗೆ ಬಂದು ಎಲ್ಲರೂ ಸಾಯಂಕಾಲ ಹೋಗ್ತಾರೆ. ನಾನು ಮದುವೆಯಾಗಿ ಬಂದ ಸಮಯದಲ್ಲಿ ಕೆಲಸದವರು ಇದ್ರು, ಆಗ ನಮ್ಮ ಊರಲ್ಲಿ ಜನ ಸಿಗ್ತಾ ಇರಲಿಲ್ಲ. ಈಗ ಜನ ಸಿಗ್ತದೆ. ಈಗ ಎಲ್ಲರೂ ಹೇಳ್ತಾರೆ ಕೂಲಿಯವರ ಅಭಾವ ಅಂತ. ನಮಗೆ ಕೂಲಿಯವರ ಅಭಾವ ಇಲ್ಲ, ನಮಗೆ ಸಂಬಳ ಕೊಡ್ಲಿಕ್ಕೆ ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಭಾವ ಅಷ್ಟೇ. ಕೆಲಸದವರು ನಮ್ಮ ಊರಲ್ಲಿ ಇದ್ದಾರೆ, ಕೆಲಸದವರು ಇದ್ದಾರೆ ಇವತ್ತಿಗೂ. ಆದರೆ ಒಂದೇ ಕಷ್ಟ ಅಂದ್ರೆ ಅವರಿಗೆ ಕೊಡುವ ಸಂಬಳ. ಹೌದು, ದುಡ್ಡು ಸಾಕಾಗುದಿಲ್ಲ ನಮಗೆ. ಮೊದಲೆಲ್ಲ ಏನಿತ್ತಂದ್ರೆ ಅಡಿಕೆಗೆ ಈಗ ರೇಟ್ ಉಂಟಂತೆ, ನಮಗೆ ಅಡಿಕೆ ಇಲ್ಲ, ಹಳದಿ ರೋಗದಿಂದ ಹೋಗಿದೆ. ಮೊದಲು ಸಂಬಳ ಕಡಿಮೆ ಇತ್ತು, ಬೆಳೆಗಳಿಗೆ ಬೆಲೆ ನಮಗೆ ಹೆಚ್ಚು ಸಿಗ್ತಾ ಇತ್ತು. ಈಗ ಸಂಬಳ ಜಾಸ್ತಿ ಆಗಿದೆ, ಬೆಲೆ ಅದೇ ರೇಟ್ ಅಲ್ಲಿ ಇದೆ, ಏನು ಜಾಸ್ತಿ ಆಗ್ಲಿಲ್ಲ. ಅಡಿಕೆಯನ್ನು ಬಿಟ್ಟು ಸಾಧಾರಣ ಹಾಗೆ ಇದೆ, ಹಲವು ಪಟ್ಟು ಜಾಸ್ತಿ ಆಗಿದೆ ಕೆಲಸದವರಿಗೆ ಸಂಬಳ. ಮೊದಲು ಕೆಲಸದವರು ನನ್ನ ಮದುವೆಯಾದ ಸಮಯದಲ್ಲಿ 8 ಗಂಟೆಗೆ ಬರ್ತಿದ್ರು. 8 ಗಂಟೆಗೆ ಬಂದು ಅವರು ಕೆಲಸ ನಿಲ್ಲಿಸ್ತಿದ್ದದ್ದು 1 ಗಂಟೆಗೆ. ಈಗ 9:30 ಗಂಟೆಗೆ ಬರುದು. ಮತ್ತೆ ಚಹಾ ಕುಡಿಲಿಕ್ಕೆ 10:30 ಅವರು ಕೂತ್ರೆ 11:00 ಶುರು ಮಾಡುದು. 3/4 ಗಂಟೆ ಟೈಮ್ ತಕೊಳ್ತಾರೆ. ಮೊದ್ಲು ಅಷ್ಟಿರ್ಲಿಲ್ಲ. ಅವರು 10:30 ಚಹಾ ಕುಡಿಲಿಕ್ಕೆ ಬಂದ್ರೆ ಕುಡಿದ ತಕ್ಷಣ ಕೆಲಸಕ್ಕೆ ಹೊರಡ್ತಿದ್ರು, 1/4 ಗಂಟೆ ಹೆಚ್ಚು ಅಂತ ಹೇಳಿದ್ರೆ. ಈಗ ವಿರಾಮದ ಸಮಯ ಜಾಸ್ತಿ, ಕೆಲಸಕ್ಕೆ ಬರುವ ಸಮಯ ಲೇಟ್, ಕೆಲಸ ಬೇಗ ಬಿಟ್ಟು ಹೋಗ್ತಾರೆ. ಕೆಲಸದ ಅವಧಿ ಕಡಿಮೆ ಆಗಿದೆ. ಹೌದು, ಹಾಗಾಗಿ ಕೆಲಸ ಕಣ್ಣಿಗೆ ಕಾಣುದಿಲ್ಲ, ಯಾವ ಕೆಲಸ ಆಗುದಿಲ್ಲ. ಮೊದಲು 4 ಕಟ್ಟ ಹುಲ್ಲು ಆಗ್ತಿತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ, ಈಗ 2 ಕಟ್ಟ ಅಷ್ಟೇ. 2 ಕಟ್ಟ ಹುಲ್ಲು, 2 ಕಟ್ಟ ಹುಲ್ಲು, ಒಂದೊಂದು ಕಟ್ಟಕ್ಕೆ 100 ರೂಪಾಯಿ ಬೀಳ್ತದೆ. ನಮ್ಮದೇ ತೋಟದ ಹುಲ್ಲು ನೋಡಿ, ಅವರ ಕೂಲಿನ ಮಾಡಿದ್ರೆ ಅಷ್ಟಾಗುತ್ತೆ. ಹೌದು, ನಿಮ್ಗೆ ತಿಳಿದಿರುವಾಗೆ ನೀವು ಬೆಳೆಯುವ ಬೆಳೆಗಳಲ್ಲಿ ಈಗ ಅಡಿಕೆನೆ ತಕೊಂಡ್ರೆ ಯಾವ್ಯಾವ ರೋಗ ಬಾಧೆಗಳು ಕಾಡಿಸ್ತಾ ಇದೆ, ಅದಕ್ಕೆ ಏನ್ ಪರಿಹಾರ ಕಂಡುಕೊಂಡಿದ್ದೀರಾ? ಅಡಿಕೆಗೆ ಹಳದಿ ರೋಗ, ಅದಕ್ಕೆ ಔಷಧಿಯೇ ಇಲ್ಲ. ಅದು ಬಂದ್ರೆ ಗಿಡ ಸತ್ತೇ ಹೋಗುದು. ಅದಕ್ಕೆ ಯಾರು ಇಷ್ಟರವರೆಗೆ ಹಳದಿ ರೋಗಕ್ಕೆ ಔಷಧಿ ಕಂಡು ಹಿಡಿಲಿಲ್ಲ. ಇನ್ನೊಂದು ಕೊಳೆ ರೋಗ, ಅದು ಸಾಮಾನ್ಯವಾಗಿ ಎಲ್ಲ ಅಡಿಕೆ ಮರಗಳಿಗೂ ಬರುವಂತದ್ದು. ಅದಕ್ಕೆ ಬೋರ್ಡ್ ದ್ರಾವಣ ಸಿಂಪಡಿಸಿದ್ರೆ ಅದು ವಾಸಿಯಾಗ್ತದೆ. ಮಳೆಯನ್ನು ಅವಲಂಬಿಸಿಕೊಂಡು ಮಳೆಗಾಲ ಶುರುವಾಗುವಾಗ ಒಂದ್ಸರಿ, ಮತ್ತೆ ಒಂದೊಂದು ತಿಂಗಳು ಗ್ಯಾಪ್ ಇಟ್ಟುಕೊಂಡು ಬಿಡುವಂತದ್ದು. ಹೌದು, ಮಳೆ ಇಲ್ಲದಿದ್ರೆ 2 ಸಾರಿಯೂ ಸಾಕು, ಮಳೆ ಬಂದ್ರೆ 4 ಸಾರಿ ಬಿಡ್ತೇವೆ ನಾವು. ಅದರಿಂದ ಪ್ರಯೋಜನ ಕಂಡುಕೊಂಡಿದೆ. ಈಗ ಹಳದಿ ರೋಗ ಬಂದು ಅಡಿಕೆ ಬೆಳೆ ಹಾಳಾಯ್ತು ಅಂತ, ಅದಕ್ಕಿಂತ ಮುಂಚೆ ನಿಮ್ಗೆ ಎಷ್ಟು ಅಡಿಕೆ ಉತ್ಪತ್ತಿ ಆಗ್ತಿತ್ತು? ಓ, ಆಗ ಒಂದು ಮರದಲ್ಲಿ ಗೆಜ್ಜೆ ಕಟ್ಟಿದ ಹಾಗೆ ಅಡಿಕೆ ಇತ್ತು, ತುಂಬಾ ಅಡಿಕೆ ಬರ್ತಿತ್ತು. ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯುವವರು ಅಂದ್ರೆ ನಾವೇ, ಭಟ್ರ ಅಡಿಕೆ ತೋಟ ನೋಡ್ಬೇಕು ಅಂತ ಎಲ್ರು ಹೇಳೋದು. ಅಂತ 8 ಎಕರೆಯ ಅಡಿಕೆ ತೋಟ, ಅದಲ್ಲಿ 50-60 ಕಂಡಿ ಅಡಿಕೆ ಬರ್ತಾ ಇತ್ತು ನಮಗೆ. ಈಗ ನಮಗೆ ಬರೀ 2 ಕಂಡಿ ಅಡಿಕೆ ಆಗುದು ಅಷ್ಟೇ. ಬಂದ ಜಾಗದಲ್ಲಿ ಪುನಃ ಅಡಿಕೆ ಗಿಡ ಹಾಕಿದ್ರೆ ಅಲ್ಲಿ ಬರ್ಲಿಲ್ಲ ಮತ್ತೆ? ಅಲ್ಲ, ಹಾಕಿ ಇಲ್ವಾ? ಮತ್ತೆ ಹಾಕಿದ್ದೇವೆ, ಈಗ್ಲೂ ಹಾಕ್ತಾ ಇದ್ದೇವೆ. ರೋಗ ಬರ್ತಾ ಉಂಟು, ನಮ್ಮ ಪ್ರಯತ್ನ ಮಾತ್ರ ನಾವು ನಿಲ್ಲಿಸ್ಲಿಲ್ಲ. ಆ ಮಣ್ಣಿನ ಒಮ್ಮೆ ಪರೀಕ್ಷೆ ಮಾಡಿಸಿ ಮಣ್ಣಿನ ಗುಣಮಟ್ಟ ನೋಡಿ ಹಾಕಿಸಬೇಕಿತ್ತು. ಅದೆಲ್ಲ ಮಾಡಿ ಆಯ್ತು. ವಿಟ್ಲ CPCRI ಅವರು ಬಂದಿದ್ದಾರೆ, ಎಷ್ಟೆಷ್ಟೋ ವಿಜ್ಞಾನಿಗಳು ಪ್ರಯತ್ನ ಮಾಡಿದ್ದಾರೆ. ಗಿಡಕ್ಕೆ ಒಂದ್ 4-5 ವರ್ಷ ಆಗುವ ತನಕ ತೊಂದ್ರೆ ಇಲ್ಲ, 1 ವರ್ಷ ಕೊಯ್ಯಬಹುದು, ಮತ್ತೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಕಾಳುಮೆಣಸು, ಎಷ್ಟು ಬಳ್ಳಿಗಳಿವೆ, ಎಷ್ಟು ಬೆಳೀತಾ ಇದ್ದೀರಾ? ಕಾಳುಮೆಣಸಿದ್ದು ಒಮ್ಮೊಮ್ಮೆ ಚೆನ್ನಾಗಿರ್ತದೆ, ಒಮ್ಮೊಮ್ಮೆ ಚೆನ್ನಾಗಿರುವುದಿಲ್ಲ. ಅಂದ್ರೆ ಬಳ್ಳಿಗೆ ಒಂದು 4 ವರ್ಷ ಆಗುವಾಗ ಅದಕ್ಕೆ ಸೊರಗು ರೋಗ ಅಂತ ಬರ್ತದೆ, ಎಲೆ ಎಲ್ಲ ಹಳದಿ ಆಗುದು, ಮೆಣಸು ಉದುರುವುದು, ಈ ತರ ಆಗ್ತಾ ಇರ್ತದೆ. ಅದು ಯಾವ ತಳಿಯ ಒಳ್ಳೆ ಮೆಣಸು? ನಮ್ಮಲ್ಲಿ ಪಣಿಯೂರ್ ತಳಿ ಒಂದು, ಇನ್ನೊಂದ್ರ ಹೆಸರು ಬರುವುದಿಲ್ಲ ನಂಗೆ. 1 ಕ್ವಿಂಟಾಲು ಆಗಿದೆ ಮೆಣಸು, 30 ಕೆಜಿ ಆದದ್ದು ಇದೆ, 25 ಕೆಜಿ ಆದದ್ದು ಇದೆ. ಹೀಗೆ ಎಷ್ಟು ಬಳ್ಳಿಗಳಿವೆ ಅಂದಾಜಿಗೆ? ಇದ್ದ ಮರಗಳಿಗೆ ಎಲ್ಲ ಹಬ್ಬಿಸಿ ಬಿಟ್ಟಿದೆ, ಯಾವ ಮರವೂ ಖಾಲಿ ಇಲ್ಲ. ಅಡಿಕೆ ಮರಕ್ಕೆ ಮಾತ್ರ ಹಬ್ಬಿಸಲಿಲ್ಲ, ಅದಕ್ಕೆ ಹಳದಿ ರೋಗ, ಅದು ಮರ ಸತ್ತೋಗ್ತದೆ. ಆಗ ನೀವು ಕೇಳಿದ್ರಲ್ಲ ಅಡಿಕೆ ಮರಕ್ಕೆ ಉಂಟಾ ಅಂತ, ಅಡಿಕೆ ಮರದಲ್ಲಿ ಇಲ್ಲ. ತೆಂಗಿನ ಮರಕ್ಕೆ ಎಲ್ಲ ಮರಕ್ಕೆ ಹಬ್ಬಿಸಲಿಲ್ಲ. ನಮ್ಮ ಕೆಲಸದವ ಹೇಳ್ತಾನೆ, ಅದನ್ನು ನೆಟ್ರೆ ನಮಗೆ ಮರಕ್ಕೆ ಹತ್ತಲಿಕ್ಕೆ ಆಗುದಿಲ್ಲ, ತೆಂಗಿನ ಮರಕ್ಕೆ ಹತ್ತಲಿಕ್ಕೆ ಆಗುದಿಲ್ಲ, ನೀವು ಸಂಬಳ ಜಾಸ್ತಿ ಕೊಡಬೇಕು ಅಂತ. ಅಥವಾ ನೀವು ಒಬ್ರು ಏಣಿ ತಕೊಂಡೇ ಬರಬೇಕು ನಮ್ನ ಹಿಂದೆ ಅಂತ ಹೇಳ್ತಾರೆ, ಮರಕ್ಕೆ ಹತ್ತಲಿಕ್ಕೆ ಆಗುದಿಲ್ಲ ಬಳ್ಳಿ ಇದ್ರೆ ಅಂತ. ಹಾಗಾಗಿ ತೆಂಗಿನ ಮರಕ್ಕೆ ಬಿಡ್ಲಿಲ್ಲ ನಾವು. ಬೇರೆ ಎಲ್ಲ ಮರಗಳಿದೆ ಅಲ್ಲ, ಹಣ್ಣಿನ ಮರ, ಮಾವು ಮತ್ತೆ ಬೆಣ್ಣೆ ಹಣ್ಣಿನ ಮರ, ಎಷ್ಟೆಲ್ಲ ಮರಗಳಿವೆ, ಅದು ಬಿಟ್ಟು ಎಲ್ಲ ಮರಗಳಿಗೆ ಕಾಳುಮೆಣಸು ಹಬ್ಬಿಸಿದ್ದೇವೆ. ಕಾಳುಮೆಣಸಿಗೆ ಮಾರುಕಟ್ಟೆ ಹೇಗಿದೆ ನಿಮ್ಮಲ್ಲಿ? ಕಾಳುಮೆಣಸಿಗೆ ಮಾರುಕಟ್ಟೆ ಹಿಂದೆ ಒಮ್ಮೆ 700-800 ರೂಪಾಯಿ ವರೆಗೆ ಹೋಗಿತ್ತು, ತುಂಬಾ ಹಿಂದೆ. ಈಗ ಅದರಿಂದ ಮೇಲೆ ಕಡಿಮೆ ಆಯ್ತು, ಈಗ 300 ರೂಪಾಯಿ ಇರಬೇಕು ಅಷ್ಟೇ. ಕಾಳುಮೆಣಸಿನ ತುಂಬಾ ಕಡಿಮೆ ಆಗಿದೆ ಬೆಲೆ, ಲಾಭದಾಯಕ ಅಲ್ಲ ಈಗ ಅದು. ಗರಿಷ್ಠ ಬೆಲೆಗೆ ಅಂದ್ರೆ 700 ರೂಪಾಯಿಗೆ ನೀವು ಮಾರಿದೀರಾ? ಅದು ಹಿಂದೆ, ಆಗ ಮಾರಿದ್ದೆ. ಹೌದು, ಮಾರಿದ್ದೇವೆ, ಇಷ್ಟೊಂದು 4 ವರ್ಷದ ಹಿಂದೆ ಮಾರಿದ್ದೇವೆ. ವೆನಿಲಾ ಬೆಳೆ ಏನಾರ ಹಾಕೊಂಡಿದ್ದೀರಾ? ಹೌದು, ಇತ್ತು, ಹಿಂದೆ ಇತ್ತು, ಈಗ ಇಲ್ಲ. ಈಗ ಅದು ಬಳ್ಳಿ ಸತ್ತೋಯ್ತು. ವೆನಿಲಾಕ್ಕೆ ಒಮ್ಮೆ ಚಿನ್ನದ ಬೆಲೆ ಇತ್ತು. ಹೌದು, ಆಗ ತಂದಿದ್ದೆವು, ನೆಟ್ಟಿದ್ದೆವು, ಮಾಡಿದ್ದೆವು, ದುಡ್ಡು ಕೂಡ ಮಾಡಿದ್ದೆವು. ಆ ನಂತರ ಅದರ ರೇಟ್ ಕಡಿಮೆ ಆಯ್ತು, ಅದಕ್ಕೆ ಬೇಡಿಕೆ ಇಲ್ಲ, ತೆಗೆದುಕೊಳ್ಳುವವರಿಲ್ಲ, ಹಾಗೆಲ್ಲ ಆಯ್ತದು. ಆಗ ನಾವು ಆರೈಕೆ ಬಿಟ್ಟು ಬಿಟ್ಟೆವು. ಈಗ ಬಳ್ಳಿ ಸಂಪೂರ್ಣ ನಿರ್ನಾಮ ಆಗಿದೆ. ಒಂದು ಕಾಲದಲ್ಲಿ ಅದರ ಬೇಡಿಕೆ ಇದ್ದ ಸಮಯದಲ್ಲಿ ತುಂಬಾ ಇತ್ತು. ಈಗ ನಿಮ್ಮಲ್ಲಿ ರಬ್ಬರು, ತೆಂಗು, ಅಡಿಕೆ, ಕೊಕ್ಕೋ, ಕುಡಿಯುವಷ್ಟು ಕಾಫಿ ಕೂಡ ಇದೆ, ಪಾಯಸಕ್ಕೆ ಹಾಕುವಷ್ಟು ಏಲಕ್ಕಿ ಕೂಡ ಇದೆ. ರಬ್ಬರು ಬೆಳೆ ಬರ್ತಾ ಇದೆಯಾ? ಎಷ್ಟು ವರ್ಷ ಆಯ್ತು ರಬ್ಬರು ತೆಗಿಯಕ್ಕೆ ಶುರು ಆಗಿದ, ಅಥವಾ ಎಷ್ಟು ಸಮಯ ಆಯ್ತು ಈಗ? ರಬ್ಬರು ಗಿಡಕ್ಕೆ 10 ವರ್ಷ ಆಯ್ತು ನಾವು ನೆಟ್ಟು. ನಾವು ಹಾಲು ತೆಗಿಲಿಕ್ಕೆ ಶುರು ಮಾಡಿ 3 ವರ್ಷ. ಈಗ ನಿಮ್ಮ ಕೃಷಿಯ ಅನುಭವಗಳನ್ನ ಕೇಳ್ಕೊಂಡಾಗೆ ನಮ್ಗೆ ಅನ್ಸುತ್ತೆ, ಇಷ್ಟೆಲ್ಲ ಕೆಲಸಗಳ ಜೊತೆ ನೀವು ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸ್ಕೊಳ್ತೀರಾ, ಅದಕ್ಕೆ ಸಮಯನ ಹೇಗೆ ಉಪಯೋಗಿಸ್ಕೊಳ್ತೀರಾ ಅಂತ. ಹಾಗೆ ನೋಡಿದ್ರೆ ಈ ಕೃಷಿಯ ಮಧ್ಯೆ ಸಾಹಿತ್ಯ ಕೃಷಿ ಮಾಡ್ಲಿಕ್ಕೆ ಒಂದು ಚೂರು ಬಿಡುವು ಸಿಗುದಿಲ್ಲ. ನಾವು ಬಿಡುವು ಮಾಡಿಕೊಂಡು ಸಾಹಿತ್ಯ ಬರೆಯುವುದಷ್ಟೇ ನಮ್ಮ ಒಂದು ಆಸಕ್ತಿ. ಪುರ್ಸೊತ್ತು ಇಲ್ಲದಿದ್ರೂ ಅದು ಬರೆಸಿಕೊಂಡು ಓದಿಸಿಕೊಂಡು ಹೋಗ್ತದೆ ಅಷ್ಟೇ ಹೇಳ್ಬೇಕಷ್ಟೇ. ನಾನು ಸಾಹಿತ್ಯ ಕೃಷಿಯಿಂದ ನನಗೆ ಈ ನನ್ನ ದೈನಂದಿನ ಕೃಷಿ ಮಾಡ್ಲಿಕ್ಕೆ ಒಂದು ಆಸಕ್ತಿಯು ಉತ್ಸಾಹವು. ನೀವು ಹಲವಾರು ಲೇಖನ ಬರೆದಿದ್ದೀರಿ, ಪುಸ್ತಕಗಳನ್ನು ಬರೆದಿದ್ದೀರಿ ಅಂತ ಕೇಳಿದ್ದೇನೆ. ಎಷ್ಟೊಂದು ಪುಸ್ತಕಗಳನ್ನು ಬರೆದಿದ್ದೀರಿ, ಯಾವುದೆಲ್ಲ? ನಾನು ಬರೆದದ್ದು 2 ಪುಸ್ತಕ. ಒಂದು ಆನೆ ಸಾಕಲು ಹೊರಟವಳು ಹೆಸರಿದ್ದು, ಆ ಪುಸ್ತಕ ನನಗೆ ತುಂಬಾ ಜನಪ್ರೀತಿಯನ್ನು ತಂದುಕೊಟ್ಟಿತು. 3 ಮುದ್ರಣ ಕೂಡ ಆಯ್ತು. ಶಿವಮೊಗ್ಗ ಕರ್ನಾಟಕ ಸಂಘದ ಡಾಕ್ಟರ್ ಹಾಮನಾಯಕ ಅಂಕಣ ಬರಹ ಪುರಸ್ಕಾರ ಸೇರಿದಂತೆ ನನಗೆ ಅದಕ್ಕೆ 5 ಪ್ರಶಸ್ತಿ ಬಂತು. ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇನ್ನೊಂದು ಪುಸ್ತಕ ಇದು ಬರಿ ಮಣ್ಣಲ್ಲ ಅಂತ, ಅದು ಬಿಡುಗಡೆ ಆಗ್ಬೇಕು, ಹೊಸ ಪುಸ್ತಕ. 2 ಪುಸ್ತಕದಲ್ಲೂ ನನ್ನ ಕೃಷಿ ಅನುಭವಗಳೇ ಜಾಸ್ತಿ ಬಂದಿದೆ. ತನ್ನಿಂತಾನೆ ಅದು ಬಂದು ಬಿಡ್ತದೆ, ನಂದು ಕೃಷಿಯೇ ಬದುಕಾದ ಕಾರಣ ಅದು ಬಂದು ಬಿಡ್ತದೆ. ಮತ್ತೆ ಸಹನ ಅವರೇ, ಈಗ ಸಾಮಾನ್ಯಕ್ಕೆ ಮಹಿಳೆಯರು ಅಥವಾ ಯುವತಿಯರು ಕೃಷಿಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಕಮ್ಮಿ ಆದಾಯ ಇದೆಯೋ ಜಾಸ್ತಿ ಇದೆಯೋ ಅದು ಅವ್ರಿಗೆ ಗೊತ್ತಿರಲ್ಲ, ಆದ್ರೂ ಕೂಡ ಪಟ್ಟಣದ ಜೀವನನ ಬಹಳ ಇಷ್ಟಪಡ್ತಾರೆ. ಅವರಿಗೆ ನೀವು ಯಾವ ರೀತಿಯ ಸಲಹೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದು ಹಳ್ಳಿ ಇರ್ಲಿ ಪಟ್ಟಣ ಇರ್ಲಿ ಎಲ್ಲೇ ಇರ್ಲಿ ಭೋಗ ಸಂಸ್ಕೃತಿ ಬೇಡ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಕೂಡಿ ಹಾಕೋದು ಬೇಡ, ಸರಳ ಜೀವನ ನಡೆಸೋಣ, ಪ್ರಕೃತಿಗೆ ನಾವು ವಾಪಸ್ ಆಗೋಣ. ಕೊರೋನಾ ಬಂದು ನಮ್ಗೆ ಎಷ್ಟು ದೊಡ್ಡದು ಜೀವನ ಪಾಠ ಕಲಿಸಿದೆ, ನಾವು ಇನ್ನಾದ್ರೂ ಬುದ್ಧಿ ಕಲಿಬೇಕು. ಪ್ರಕೃತಿಯೊಟ್ಟಿಗೆ ಸಹಬಾಳ್ವೆ, ಪರಿಸರದೊಟ್ಟಿಗೆ, ನಮ್ಮ ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳೊಟ್ಟಿಗೆ, ಎಲ್ಲದರೊಟ್ಟಿಗೆ ನಾವು ಜೊತೆಯಾಗಿ ಹೋಗೋಣ, ಎಲ್ಲರನ್ನು ಕೂಡಿಕೊಂಡು ಯಾರಿಗೂ ನೋವು ಮಾಡದೆ ನಾವು ಇರುವ ಅಂತ ಹೇಳಿ ನಂದು ಒಂದು ಆಶಯ. ಇದರಲ್ಲಿರುವ ಸಂತೋಷವೇ ಬೇರೆ. ಸರಿ ಸಹನಾ ಕಾಂತಬೈಲವರೇ, ಇಷ್ಟೊತ್ತು ಕೃಷಿ ಬಗ್ಗೆ ಆಗ್ಲಿ, ನಿಮ್ಮ ಸಾಹಿತ್ಯ ಕೃಷಿ ಬಗ್ಗೆ ಆಗ್ಲಿ ಸುಮಾರು ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಡಿಕೇರಿ ಚೆಂಬುವಿನ ಸಹನಾ ಕಾಂತಬೈಲು ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಲಲಿತಾ ಉದಯಕುಮಾರ್ ಹಾಗೂ ಮಮತಾ ಶಾಸ್ತ್ರಿ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕಣಕಣಗಳ ಮಣ್ಣು ಈ ಗೀತೆಗೆ ಸ್ವರ ಸಂಯೋಜನೆ ಮಾಡಿದರೆ ಬಿ ಎ ಗಣೇಶ್, ಕಡ್ಲೆರ ತುಳಸಿ ಮೋಹನ್ ಮತ್ತು ಚಂದ್ರಕಲಾಮೂರ್ತಿ ಅವರು. ಕಣಕಣಗಳ ರಕ್ಷಿಸಬೇಕು ನಾವೆಲ್ಲ ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ, ಗೀತೆಗಳ ಗಾಯನ ಮಾಧವ ಚಂಬು ಮತ್ತು ರಕ್ಷಿತ್ ಅವರಿಂದ ಕೇಳಲಿದ್ದೀರಿ. ಇಲ್ಲಿಗೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಮಡಿಕೇರಿ ನಗರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆ ಇಂದು ನಗರಸಭೆ ಕಾವೇರಿ ಕಲಾಕ್ಷೇತ್ರದಲ್ಲಿ ನಡೆತು. ಶಾಸಕ ಅಪ್ಪಚ್ಚು ರಂಜನವ್ ಮಾತಾಡಿ, ಪೌರ ಕಾರ್ಮಿಕರ ಮಕ್ಕ ಒಳ್ಳೆ ಶಿಕ್ಷಣ ಪಡೆದು ಒಳ್ಳೆ ಚಾಕ್ರಿಗಳನ್ನ ಪಡ್ಕೊಳಕು, ಪೌರ ಕಾರ್ಮಿಕರು ಮದ್ಯಪಾನ ಧೂಮಪಾನದಂತ ದುಶ್ಚಟಗಳನ್ನ ಬಿಟ್ಟು ಆರೋಗ್ಯವಂತರಾಗಿರೋಕು, ಹಂಗೆ ಪೌರ ಕಾರ್ಮಿಕರಿಗೆ ಮನೆ ಕಟ್ಟಿಕೊಡುವ ವ್ಯವಸ್ಥೆ ಮಾಡಲಾದೆ ಅಂತ ಹೇಳ್ದು. ಪೌರಾಯುಕ್ತರಾದ ರಾಮದಾಸವ್ ಮಾತಾಡಿ, ಕಾಯಂ ಪೌರ ಕಾರ್ಮಿಕರಿಗೆ ವಿಶೇಷ ಭತ್ಯೆ ಹೆಚ್ಚು ಮಾಡಿದ್ದು, ವರ್ಷಕ್ಕೊಮ್ಮೆ 7,000 ರೂಪಾಯಿ ಗೌರವ ಭತ್ಯೆ ಕೊಟ್ಟವೆ ಅಂತ ಹೇಳ್ದು. ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವ್ ಮಾತಾಡಿ, ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆ ಅಡಿಲಿ ಜಾಗ ಗೊತ್ತು ಮಾಡಿದ್ದು, ಮನೆ ಹಂಚಿಕೊಟ್ಟವೆ ಅಂತ ಹೇಳ್ದು. ಈ ಹೊತ್ತಲ್ಲಿ ಉತ್ತಮ ಸೇವೆ ಮಾಡಿದ ಪೌರ ಕಾರ್ಮಿಕರನ್ನ ಫಲತಾಂಬೂಲ ಪ್ರಶಸ್ತಿ ನೀಡಿ ಗೌರವಿಸಿದು. ಜಿಲ್ಲಾಡಳಿತ ಹಂಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮ ವರ್ಷಾಚರಣೆ ಪ್ರಯುಕ್ತ ನಾಳೆ ಹೊತ್ತಾರೆ 10:30 ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಬಾಡಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಸರಳ ಕಾರ್ಯಕ್ರಮ ನಡೆದಿದೆ. ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಸೇರಿದಂತೆ ಮುಖ್ಯಪಟ್ಟವು ಈ ಹೊತ್ತಲ್ಲಿ ಭಾಗವಹಿಸುವೆ. ಅಂತಾರಾಷ್ಟೀಯ ಕಾಫಿ ದಿನದ ಪ್ರಯುಕ್ತ ಮಡಿಕೇರಿ ಕಾಫಿ ಮಂಡಳಿ ವತಿಯಿಂದ ಮಕ್ಕಂದೂರಿನ ವಿಎಸ್ಎಸ್ಎನ್ ಬ್ಯಾಂಕ್ ಸಭಾಬಾಡಿಯಲ್ಲಿ ಅಂತಾರಾಷ್ಟೀಯ ಕಾಫಿ ದಿನಾಚರಣೆ ಆಚರಿಸಲಾಯಿತು. ಈ ಜಂಬರನ ವಿಧಾನ ಪರಿಷತ್ ಸದಸ್ಯರಾದ ವೀಣಾಚಾಯ ಉದ್ಘಾಟನೆ ಮಾಡಿದ್ದು. ಈ ಜಂಬರಲ್ಲಿ ಸ್ವಾತಂತ್ರ್ಯದ ಅಮೃತ್ ಮಹೋತ್ಸವ ಪ್ರಯುಕ್ತ ಕಾಫಿ ಮಂಡಳಿ ಮಡಿಕೇರಿ ವಿಭಾಗ ಏರ್ಪಾಡು ಮಾಡಿದ್ದ ಚಿತ್ರಕಲಾ ಪೈಪೋಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ಚಿತ್ರಗಳನ್ನು ಬಿಡಿಸಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಇನಾಮಗಳನ್ನು ಹಂಚಿದವು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಸುಬ್ರಹ್ಮಣ್ಯ ಕುಕ್ಕೆಶ್ರೀ ಸುಬ್ರಹ್ಮಣ್ಯೇಶ್ವರ ಮಹಾವಿದ್ಯಾಲಯ ವತಿಯಿಂದ ಕುಸುಮ ಸಾರಂಗ ರಂಗ ಘಟಕ ವಿದ್ಯಾರ್ಥಿಗಳಿಗೆ ಅರೆಭಾಷೆ ರಂಗ ತರಬೇತಿ ಶಿಬಿರ ನಾಳೆ ಹೊತ್ತಾರೆ 10:30 ಸುಬ್ರಹ್ಮಣ್ಯ ಕೆಎಸ್ಎಸ್ ಕಾಲೇಜಲ್ಲಿ ನಡೆದಿದೆ. ಅಕಾಡೆಮಿನ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಜಗದ್ದೆ, ಸುಬ್ರಹ್ಮಣ್ಯ ಕೆಎಸ್ಎಸ್ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎಸ್ ಗೋವಿಂದ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಒಂದು ನಿಮಿಷಕ್ಕೆ 128 ಸತಿ ಒಂದೇ ಕಾಲಲ್ಲಿ ಟೆನಿಸ್ ಬಾಲ್ನ ಜಗ್ಲಿಂಗ್ ಮಾಡಿದ್ರ ಮೂಲಕ ಕರ್ಣಯ್ಯನ ಈಶ್ವರ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಲಿ ಸ್ಥಾನ ಪಡೆದಳು. ಇವು ಕಟ್ಟೆಮಾಡು ಕುಮಳದಾಳ್ ಗ್ರಾಮದ ಕರ್ಣಯ್ಯನ ಅಶೋಕ್ ನಂಜಮ್ಮ ಅವರ ಮಂಗ ಆಗಿಟ್ಟು ಹಂಗೆ ಇವು ಈಗ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯಲ್ಲಿ ದೈಹಿಕ ಶಿಕ್ಷಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾವಳು. ನಾಳೆ ಸಮಾಜ ಕಲ್ಯಾಣ ಹಂಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದ ಕೋಟ ಶ್ರೀನಿವಾಸ್ ಪೂಜಾರಿ ಅವು ಕೊಡಗಿಗೆ ಬಂದವೆ. ಇವು ನಾಳೆ ಮಧ್ಯಾಹ್ನ 3 ಗಂಟೆಗೆ ಮಡಿಕೇರಿ ಪೇಟೆನ ಜಿಲ್ಲಾ ಪಂಚಾಯತಿ ಸಭಾಭಾಡೆಯಲ್ಲಿ ತಲಕಾವೇರಿಯಲ್ಲಿ ನಡೆಯುವ ತುಲಾ ಸಂಕ್ರಮಣ ಮಹೋತ್ಸವ ಆಚರಣೆ ಕುರಿತು ಪೂರ್ವಭಾವಿ ಸಭೆ ನಡೆಸುವೆ. ಆಮೇಲೆ 4 ಗಂಟೆಗೆ ದಸರಾ ಆಚರಣೆ ಸಂಬಂಧಿಸಿದಂಗೆ ಸಭೆ ನಡೆಸುವೆತ ಸಚಿವರ ಆಪ್ತ ಕಾರ್ಯದರ್ಶಿಯವು ತಿಳಿಸೇಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ ನಾಳೆ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ಹತ್ತಿರ ಇರುವ ಭಾರತೀಯ ವಿದ್ಯಾಭವನದಲ್ಲಿ ಭಾರತ್ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮತ್ತು ಗಾಂಧಿ ಜಯಂತಿ ಪ್ರಯುಕ್ತ ಕೊಡಗಿನ ಸ್ವಾತಂತ್ರ್ಯ ಹೋರಾಟಗಾರರ ಸಾಕ್ಷ್ಯಚಿತ್ರ ಪೈಪೋಟಿ ಏರ್ಪಾಟಾವುಟ್ಟು ನಟ ಹಂಗೆ ನಿರ್ದೇಶಕರಾಗಿರುವ ಕಾಳಿಮಾಡ ದಿನೇಶ್ ನಾಚಪ್ಪ ಅವು ಈ ಜಂಬರನ ಉದ್ಘಾಟನೆ ಮಾಡುವೆ. ವಿರಾಜಪೇಟೆನ ಕೂರ್ಗ್ ವ್ಯಾಲಿ ಶಾಲೆಯಲ್ಲಿ ನಾಳೆ ಗಾಂಧಿ ಜಯಂತಿ ಪ್ರಯುಕ್ತ ಲಸಿಕಾ ಅಭಿಯಾನ ನಡೆದಿದೆ. ಕೋವಿಶೀಲ್ಡ್ 1ನೇ ಮತ್ತು 2ನೇ ಡೋಸ್ ಪಡ್ಕಣಿಕೆ ಅವಕಾಶ ಇದ್ದದೆ. ಕೊಡಗು ಬೆಳೆಗಾರರ ಸಂಘದ 142ನೇ ವಾರ್ಷಿಕ ಮಹಾಸಭೆ ನಾಳೆ ಮಡಿಕೇರಿ ಹೊರವಲಯದ ಕ್ಯಾಪಿಟಲ್ ವಿಲೇಜ್ ರೆಸಾರ್ಟ್ಲಿ ನಡೆದಿದೆ. ಮುಖ್ಯ ನೆಂಟರಾಗಿ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಕಾರ್ಯದರ್ಶಿ ಜವೈದ್ ಅಖ್ತರವು ಭಾಗವಹಿಸುವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ನಗರದ ರೋಟರಿ ಹಾಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಇಂದು ನಡೆದಿತು. 2021-22 ಸಾಲಿನ ಬಿತ್ತನೆ ಬೀಜ ಕಾಫಿ ಬೀಜಕ್ಕೆ ಆಸಕ್ತ ಕಾಫಿ ಬೆಳೆಗಾರರಿಂದ ಅರ್ಜಿ ಕರೆದಳು. ಕುಸಿಯಿರುವ ಕಾಫಿ ಬೆಳೆಗಾರರು ಕಾಫಿ ಮಂಡಳಿನ ಕಚೇರಿಲಿ ಅರ್ಜಿನ ತಗೊಂಡು ಅರ್ಜಿ ಕೊಡುಗೆ ಇದೇ ತಿಂಗಳ ತಾರೀಕು 12 ಆಖೇರಿ ದಿನ ಆಗಿತ್ತು. ಪಡಿತರ ಕೆಲಸನ ಪೂರ್ತಿ ಮಾಡಿಕೆ ಸರ್ಕಾರ ಇಂದಿಂದ ಇದೇ ತಿಂಗಳ ತಾರೀಕು 10 ಮುಟ್ಟ ಆಖೇರಿ ಕಾಲ ಅವಕಾಶ ಕೊಟ್ಟಳು. ಏಕವಯಸಿ ಮಾಡಿಸಿಕೊಳ್ಳದ ಆದ್ಯತಾ ಮತ್ತು ಆದ್ಯತೇತರ ಪಡಿತರ ಚೀಟಿ ಕುಟುಂಬ ಸದಸ್ಯರಿಗೆ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್. ಮಿಷನ್ ಶುರು ಕಿಯಾ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಜಲ್ ಜೀವನ್ ಮಿಷನ್ ಕೋ ಲೇಕರ್ ಕೆ ಆಗೆ ಬಢೇಂಗೆ, ಜಿಸ್ಕಾ ಲಕ್ಷ್ಯ ಹೈ 2024 ತಕ್ ಭಾರತ್ ಕೆ ಪ್ರತ್ಯೇಕ ಗ್ರಾಮೀಣ ಘರ್ ಮೇ, ಸ್ಕೂಲ್ ಮೇ, ಆಂಗನವಾಡಿ ಮೇ, ಆಶ್ರಮ ಶಾಲಾಓ ಮೇ ನಲ್ ಸೇ ಶುದ್ಧ ಪೇಯಜಲ್ ಪಹುಂಚಾನ. ಇಸ್ 2 ಅಕ್ಟೋಬರ್ ಗಾಂಧಿ ಜಯಂತಿ ಕೆ ಅವಸರ ಪರ್ ಪ್ರಧಾನ ಮಂತ್ರಿ ಜೀ ಕರೆಂಗೆ ಗ್ರಾಮ ಸಭಾ, ಪಾನಿ ಸಮಿತಿ ಔರ್ ಸರ್ಪಂಚೋ ಕೆ ಸಾಥ್ ಜಲ್ ಜೀವನ್ ಸಂವಾದ್, ಜಿಸ್ ಮೇ ಜುಡೇಗಾ ಪ್ರತ್ಯೇಕ ಗಾಂವ್ ಔರ್ ಹರ್ ಏಕ್ ಗಾಂವ್ ವಾಸಿ, ಔರ್ ಚರ್ಚಾ ಕರೆಂಗೆ ಕಿ ಕೈಸೆ ಸರ್ಕಾರ್ ಕಿ ಮದದ್ ಸೇ ಗಾಂವ್ ವಾಸಿ ಕರ್ ರಹೇ ಹೈ ಅಪ್ನೇ ಹಿ ಗಾಂವ್ ಮೇ ಶುದ್ಧ ಪೇಯಜಲ್ ಕಿ ವ್ಯವಸ್ಥಾ. ಜುಡಿಯೇ ಇಸ್ ಸಂವಾದ್ ಮೇ ಮಾನನೀಯ ಪ್ರಧಾನ ಮಂತ್ರಿ ಜೀ ಕೆ ಸಾಥ್ 2 ಅಕ್ಟೋಬರ್ ಸುಬಹ 10 ಬಜೆ ಸೇ ದೊಪಹರ್ 12 ಬಜೆ ತಕ್ ಅಬ್ ಹೋಗಾ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲ್ ಶಕ್ತಿ ಮಂತ್ರಾಲಯ, ಭಾರತ್ ಸರ್ಕಾರ. ಮೈಸೂರಿನ ಪಿಎಸ್ಆರ್ ಸಿಲ್ಕ್ಸ್ ಇದೀಗ ನವೀಕರಣಗೊಂಡು ಹೊಚ್ಚ ಹೊಸ ಸ್ಟಾಕ್ ಹಾಗೂ ಅತಿನೂತನ ಫ್ಯಾಷನ್ ಬಟ್ಟೆಗಳೊಂದಿಗೆ ನಿಮ್ಮ ಸೇವೆಗೆ. ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಸರಸ್ವತಿಪುರಂ, ಮೈಸೂರು. ಮಡಿಕೇರಿಯ ನಿಮ್ಮ ಮೆಚ್ಚಿನ ಹೋಟೆಲ್ ಶ್ರೀ ಶಾಂತಿಸಾಗರ್ ಇದೀಗ ಹೊಸ ರೂಪದೊಂದಿಗೆ ಕೊಡವ ಸಮಾಜ ಕಾಂಪ್ಲೆಕ್ಸ್ ನ ಗ್ರೌಂಡ್ ಫ್ಲೋರ್ ನಲ್ಲಿ ಆರಂಭಗೊಂಡಿದೆ. ಶುಚಿ ರುಚಿಯಾದ ವೆರೈಟಿ ಫುಡ್ ಗಾಗಿ ಬನ್ನಿ ಹೋಟೆಲ್ ಶ್ರೀ ಶಾಂತಿಸಾಗರ್ ವೆಜ್ ರೆಸ್ಟೋರೆಂಟ್ ಮಡಿಕೇರಿ. ಸೆಪ್ಟೆಂಬರ್ 19ರಂದು ನಿಧನರಾದ ಕುಂಬಳದಾಳು ಗ್ರಾಮ ಕುಲ್ಲಚ್ಚನ ಕಾರ್ಯಪ್ಪ ಅವರ ಅತಿಥಿ ಕರ್ಮಾಂತರ ನಾಳೆ ಶನಿವಾರ ಪೂರ್ವಾಹ್ನ 11 ಗಂಟೆಗೆ ಕುಂಬಳದಾಳುವಿನಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಸಹಕರಿಸುವಂತೆ ಮೃತರ ಪತ್ನಿ, ಮಕ್ಕಳು ಮತ್ತು ಮನೆಯವರು ಕೋರಿದ್ದಾರೆ. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಸೂಪರ್ ಬ್ರ್ಯಾಂಡ್ ನ ಸೂಪರ್ ಎಕ್ಸ್ಚೇಂಜ್ ಆಫರ್ ಅಭಿಲಾಷ್ ನಲ್ಲಿ ಸ್ಯಾಮ್ಸಂಗ್, ಬಾಷ್, ಎಲ್ಜಿ, ಪ್ಯಾನಸೋನಿಕ್, ಹೈಯರ್, ಫಿಲಿಪ್ಸ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಗಳ ಎಕ್ಸ್ಚೇಂಜ್ ಮೇಳ. ಅಲ್ಲದೆ ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಕಳೆದ 45 ವರ್ಷಗಳಿಂದ ಗ್ರಾಹಕರ ಮನೆ ಮಾತಾಗಿರುವ ದಿನ ಬಳಕೆಯ ವಸ್ತುಗಳ ಮಳಿಗೆ ಅಭಿಲಾಷ್ ಸ್ಟೋರ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿ ಹಾಗೂ ಗೋಣಿಕೊಪ್ಪ ಮುಳಿಯಾದಲ್ಲಿ ಸಿಲ್ವೇರಿಯಾ. ಅಪರಿಮಿತ ಆಯ್ಕೆ, ಅನನ್ಯ ಸಂಗ್ರಹದ ಬೆಳ್ಳಿ ಆಭರಣಗಳು ಮತ್ತು ಬೆಳ್ಳಿ ಪರಿಕರಗಳ ಗ್ರ್ಯಾಂಡ್ ಸೇಲ್ ಇದೇ ಸೆಪ್ಟೆಂಬರ್ 27 ಅಕ್ಟೋಬರ್ 2 ಬನ್ನಿ ಖರೀದಿಸಿ, ಅಪ್ ಟು 20% ಆಫ್ ನಿಮ್ಮದಾಗಿಸಿ. ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯೆಡೆಗೆ ಮುಳಿಯಾ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಅರುಣ್ ಸ್ಟೋರ್ ಮಡಿಕೇರಿ. ಶಾಲಾ ಕಾಲೇಜುಗಳು ಪುನರಾರಂಭಗೊಳ್ಳುತ್ತಿವೆ. ಉತ್ತಮ ಕ್ವಾಲಿಟಿಯ ನೋಟ್ ಬುಕ್ಗಳು, ಪಠ್ಯಪುಸ್ತಕಗಳು ಲಭ್ಯ. ಅಲ್ಲದೆ ಮನೆ ಬಳಕೆ ವಸ್ತುಗಳು, ಸ್ಪೋರ್ಟ್ಸ್ ಐಟಮ್ಸ್, ಮೊಬೈಲ್ಗಳು, ಅಲ್ಲದೆ ಹಲವು ವಸ್ತುಗಳು ಒಂದೇ ಮಳಿಗೆಯಲ್ಲಿ. ಅರುಣ್ ಸ್ಟೋರ್ ಮಡಿಕೇರಿ. ಮಡಿಕೇರಿಯ ನಾಸ್ ಫರ್ನಿಚರ್ ನಲ್ಲಿ ಬಂಪರ್ ಕೊಡುಗೆಗಳು, ಒಂದು ಕಾಟ್, ಒಂದು ಬೆಡ್, ಎರಡು ಪಿಲ್ಲೋ, ಒಂದು ಬೆಡ್ ಶೀಟ್, ವುಡನ್ ಆಲ್ಮಿರಾ, ಒಂದು ಡ್ರೆಸ್ಸಿಂಗ್ ಮಿರರ್, ಈ ಎಲ್ಲಾ ರೂಮ್ ಸೆಟ್ ಕೇವಲ 24,500. ಗ್ಲಾಸ್ ಡೈನಿಂಗ್ ಸೆಟ್ ಗೆ ಕ್ರಾಕರಿ ಶೋಕೇಸ್ ಫ್ರೀ. ನಾಸ್ ಫರ್ನಿಚರ್, ಕಾಲೇಜ್ ರೋಡ್, ICICI ಬ್ಯಾಂಕ್ ಹತ್ತಿರ, ಮಡಿಕೇರಿ. ಟಾಟಾ ಉತ್ಪನ್ನಗಳ ಎಲ್ಲಾ ಮಾದರಿಯ ಕಾರ್ಗಳ ಬುಕಿಂಗ್ ಆಗಿ ಕೂಡಲೇ ಸಂಪರ್ಕಿಸಿ ಅರಸ್ ಕಾರ್, ಮಡಿಕೇರಿ ಹಾಗೂ ಗೋಣಿಕೊಪ್ಪ, ಇಂಡಿಯಾ ಸೇಫೆಸ್ಟ್ ವೆಹಿಕಲ್. ವಿವರಗಳಿಗೆ ಕಾಲ್ ಮಾಡಿ ಅಯ್ಯಪ್ಪ 9611300388. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ಚೇರಂಬಾಣೆ ಬಿಬಾಡಗ ಗ್ರಾಮದ ಕೂಡಕಂಡಿ ಸೋಮಯ್ಯ ಅವರ ಪತ್ನಿ ಜಾನಕಿ ಅವರು ಇಂದು ನಿಧನರಾದರು. 80 ವರ್ಷ ಪ್ರಾಯದ ಕೂಡಕಂಡಿ ಜಾನಕಿ ಅವರ ತವರು ಮನೆ ಕೋಳಿಬೈಲು ತಾವೂರು. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಒಳಗೆ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್, ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದಿನಳು ಚಟ್ಟಂಗಡ ರವಿ ಸುಬ್ಬಯ್ಯ. ಅಂತಾರಾಷ್ಟ್ರೀಯ ಕಾಫಿ ದಿನೇತ್ರ ಮಾರಿಪತ್ತು ಇಂದು ಗೋಣಿಗೊಪ್ಪ ರೋಟರಿ ಸಂಸ್ಥೆ ಪಿಂಜ ಕೊಡಗು ಪೊಮ್ಮಕ್ಕಡ ಕಾಫಿ ಜಾಗೃತಿ ತಂಡಕರ ದಕ್ಷಿಣ ಕೊಡಗರ ಆನೆಚೌಕೂರು ಗೇಟ್ ವೇದಿಕೆ ಸಾರ್ವಜನಿಕಂಗಕ್ಕೆ ಬಣ್ಣೆ ರಸತ್ರ ಕಾಫಿ ಕೊಡ್ತಿದ್ದು ವಿಶೇಷ ತರತರ ಕಾರ್ಯಕ್ರಮ ಮಾಡಿತು. ಇಂದು ಮಧ್ಯಂತರ ಮೀದ 4 26 ತನೇ ಆನೆಚೌಕೂರು ಗೇಟ್ ರಲ್ಲಿ ವಾಹನ ತನ್ನ ತಡತು ನಿಪ್ಪಿಚಿಟ್ಟಿದ್ದು ಪೊಮ್ಮಕ್ಕಡ ಕಾಫಿ ಜಾಗೃತಿ ತಂಡಕರ ಕಾಫಿ ತಿಂಡಿ ಬಳಂಬಿತು ಕಾಫಿನೇ ಕುಡಿಪನಕ್ಕೆ ಪಿಂಜ ಕಾಫಿ ನುಂಡು ಆರೋಗ್ಯಕ್ಕೆ ಅಪ ಪ್ರಯೋಜನ ತನ ಪ್ರವಾಸಿಯ ಕುಡದನಕ್ಕೆ ಪ್ರಯಾಣಿಕಂಗಕ್ಕೆ ಅರಿಸಿಟ್ಟಿದ್ದು ಜಾಗೃತಿ ಮಾಡಿಸಿ. ಸುಮಾರು 400 ಅಧಿಯಾನ ಪ್ರಯಾಣಿಕಂಗಕ್ಕೆ ಕಾಫಿ ಬಳಂಬನೆ ಈ ವಿಶೇಷ ಕಾರ್ಯಕ್ರಮತನ ಮಾಜಿ ವಿಧಾನ ಪರಿಷತ್ ಸದಸ್ಯ ಚಿಪ್ಪುಡಿರ ಅರುಣ್ ಮಾಚೆ ಪಿಂಜ ಚಾಂದನಿ ಉದ್ಘಾಟನೆ ಮಾಡಿಸಿ. ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸುಭಾಷಿಣಿ, ಮಾಜಿ ಅಧ್ಯಕ್ಷೆ ಮೂಕಳಿರ ಬೀಟಾ ಕೂಡದನಕ್ಕೆ ಮುಖ್ಯಪಟ್ಟು ಕಾರ್ಯಕ್ರಮಕ್ಕೆ ಕೂಡಿ ಆಡಿತು. ಉತ್ತರ ಕೊಡಗರ ಕೂಡಿಗೆ ಜಿಲ್ಲಾ ಶಿಕ್ಷಣ ಪಿಂಜ ತರಬೇತಿ ಕೇಂದ್ರ ಪೊನ್ನಪೇಟೆ ಅರಣ್ಯ ಕಾಲೇಜು ಪಿಂಜ ಕೂಡಮಂಗಳೂರು